ಈಗ ಈ ಒಂದು ಸೌರಶಕ್ತಿಗೆ ಬಂದರೆ ತಮ್ಮ ಒಂದು ಮಹಾವಿದ್ಯಾಲಯ ಸಾಕಷ್ಟು ಸಂಶೋಧನೆಯನ್ನು ಮಾಡ್ತಾ ಇದೆ, ಹಲವಾರು ತಂತ್ರಜ್ಞಾನಗಳನ್ನು ಬಿಡುಗಡೆಗೊಳಿಸಿದೆ ಸೌರಶಕ್ತಿಯ ತಂತ್ರಜ್ಞಾನಗಳನ್ನು. ನಮ್ಮ ರೈತರಿಗೆ ಹೇಳಿ ಮೊದಲನೇದಾಗಿ ಸೌರಶಕ್ತಿಯನ್ನು ಕೃಷಿಯಲ್ಲಿ ಎಲ್ಲೆಲ್ಲಿ ಬಳಸಲಿಕ್ಕೆ ಅವಕಾಶಗಳಿದ್ದಾವೆ? ತಾವು ಹೇಳಿದ ಹಾಗೆ ಈಗ ಇತ್ತೀಚಿನ ದಿನಗಳಲ್ಲಿ ಈ ಶಕ್ತಿಯ ಮೂಲಗಳ ಕೊರತೆ ಬಹಳ ಇದೆ. ವಿದ್ಯುತ್ ಅಂತರೂ ಸಿಗೋದಿಲ್ಲ ಅವರಿಗೆ, ರೈತರಿಗೆ ವಿದ್ಯುತ್ ಲಭ್ಯತೆ ಕೇವಲ ಸಂಜೆ 6 ಗಂಟೆ ನಂತರ 3 ಫೇಸ್ ವಿದ್ಯುತ್ ಲಭ್ಯ ಸಿಗ್ತದೆ. ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿ ದೊರೆಯುವಂತಹ ಹೇರಳವಾದ ಮತ್ತು ಉಚಿತವಾಗಿ ದೊರೆಯುವಂತಹ ಸೌರಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ನಾವು ಕೃಷಿಯಲ್ಲಿ ಯಾಕೆ ನಾವು ಬಳಕೆ ಮಾಡಿಕೊಂಡು ಅವುಗಳ ಬಗ್ಗೆ ಸಂಶೋಧನೆ ಮಾಡಿ ರೈತರಿಗೆ ಮುಟ್ಟಿಸಬಾರದು ಅನ್ನುವ ನಿಟ್ಟಿನಲ್ಲಿ ಈಗ ಸತತ ಒಂದು 5-6 ವರ್ಷದಿಂದ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇದರ ಬಗ್ಗೆ ಹಲವಾರು ಸಂಶೋಧನೆಗಳನ್ನು ನಾವು ಮಾಡಿ ಅಭಿವೃದ್ಧಿಪಡಿಸಿ ಅವುಗಳನ್ನು ಪ್ರತ್ಯಕ್ಷ ಕೂಡ ಮಾಡಿ ರೈತರಿಗೆ ತೋರಿಸಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಈ ಸೌರಶಕ್ತಿ ಚಾಲಿತ ಸಿಂಪರಣ ಯಂತ್ರಗಳನ್ನು ಮಾಡಿದ್ವಿ. ಅದು ವಿವಿಧ ಕ್ಯಾಟಗರಿ ಅಂತ ಹೇಳ್ತೀವಿ ನಾವು, ಅಂದ್ರೆ ಬೇರೆ ಬೇರೆ ರೈತರ ಹಿಡುವಳಿದಾರ ಆಧಾರದ ಮೇಲೆ ಸಣ್ಣ ರೈತರು, ಅತಿ ಸಣ್ಣ ರೈತರು ಮತ್ತು ದೊಡ್ಡ ರೈತರು ಅವರಿಗೆ ಅನುಕೂಲ ತಕ್ಕಂಗೆ ವಿಧ ವಿಧವಾದಂತಹ ನಾವು ಸೌರಶಕ್ತಿ ಚಾಲಿತ ಸಿಂಪರಣ ಯಂತ್ರಗಳನ್ನು ನಾವು ಅಭಿವೃದ್ಧಿಪಡಿಸಿದ್ವಿ. ಈಗ ಸಣ್ಣ ರೈತರಿಗಾದ್ರೆ ಮೊದಲು ಈ ಸೋಲಾರ್ ಆಪರೇಟೆಡ್ ನ್ಯಾಪ್ಸಾಕ್ ಸ್ಪ್ರೇಯರ್ ಮಾಡಿದ್ವಿ. ಮೊದಲೇನಿತ್ತು ನ್ಯಾಪ್ಸಾಕ್ ಸ್ಪ್ರೇಯರ್ ಬೆನ್ನಿಗೆ ಹಾಕೊಂಡು ಅವರು ಕೈಯಿಂದ ಹೊಡಿತಾ ಇದ್ರು. ತದನಂತರ ಒಂದಿಷ್ಟು ಇಂಜಿನ್ ಆಪರೇಟೆಡ್ ಬಂದ್ವು, ಅದೇ ನ್ಯಾಪ್ಸಾಕ್ ಸ್ಪ್ರೇಯರ್ ಬ್ಯಾಕ್ ಸೈಡ್ ಇಂಜಿನ್ ಹಾಕೊಂತಿದ್ರು, ಬಟ್ ಅದಕ್ಕೆ ಪೆಟ್ರೋಲ್ ಇಂಧನ ಬೇಕಾಗ್ತಿತ್ತು. ಆ ನಿಟ್ಟಿನಲ್ಲಿ ನಾವೇನ್ ಮಾಡಿದ್ವಿ, ಇವೆರಡನ್ನು ನಾವೇನು ಬದಲಾಯಿಸಿ ಸೌರಶಕ್ತಿಯನ್ನು ಬಳಸಿಕೊಂಡು ಸಿಂಪಡಣೆ ಮಾಡುವಂತ ಒಂದು ಸಣ್ಣ ಸೋಲಾರ್ ನ್ಯಾಪ್ಸಾಕ್ ಸ್ಪ್ರೇಯರ್ ಅಭಿವೃದ್ಧಿಪಡಿಸಿ ಅದನ್ನ ರೈತರಿಗಾಗಿ ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೀವಿ. ಸಾಕಷ್ಟು ರೈತರು ಕೂಡ ಕರ್ನಾಟಕ ರಾಜ್ಯದಂತ ವಿಶ್ವವಿದ್ಯಾಲಯಗಳು ಕೂಡ ಅವುಗಳನ್ನು ಖರೀದಿಸಿ ಹಲವಾರು ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ಪ್ರಾತ್ಯಕ್ಷಿಕಗಳನ್ನು ಹಮ್ಮಿಕೊಂಡು ಈಗ ಆಲ್ರೆಡಿ ರೈತರಿಗೆ ಅದರ ಬಗ್ಗೆ ಬಹಳ ಮಾಹಿತಿ ಮುಟ್ಟಿದೆ. ಸಾಕಷ್ಟು ರೈತರು ಕೂಡ ಈಗ ಅದನ್ನು ಬಳಸ್ತಾ ಇದ್ದಾರೆ. ಅಂದ್ರೆ ಒಳ್ಳೆ ರೀತಿ ಸಾಮರ್ಥ್ಯ ಇದೆ ಅಂದಂಗತಿ ಸಿಂಪರಣ ಯಂತ್ರಗಳು, ಸೌರಶಕ್ತಿ ಸಿಂಪರಣ ಯಂತ್ರಗಳು ಒಳ್ಳೆ ಸಾಮರ್ಥ್ಯ. ಯಾಕಂದ್ರೆ ಈ ರಂಟೆ ಕುಂಟೆ ಹೊಡೆಯೋದಿದೆಯಲ್ಲ ಅದು ಶಕ್ತಿ ಬಹಳ ಬೇಕಾಗ್ತದೆ, ಬಟ್ ಈ ಸಿಂಪರಣ ಯಂತ್ರಕ್ಕೆ ಬೇಕಾದ ಶಕ್ತಿ ಏನಿದೆಯಲ್ಲ ಅದು ಅಷ್ಟು ಟಾರ್ಕ್ ಓರಿಯಂಟೆಡ್ ಅಲ್ಲ. ನಾವು ಟಾರ್ಕ್ ಅಂತ ಹೇಳ್ತೀವಿ, ಈ ರಂಟೆ ಕುಂಟೆ ಅಂದ್ರೆ ನೆಲದಲ್ಲಿ ಒಳಗಡೆ ನೆಲವನ್ನು ಕತ್ತರಿಸಿ ಒಂದು ಫೀಟ್ ಒಳಗಡೆ ಮಣ್ಣನ್ನು ತೆಗೆದು ಹೊರಗೆ ಹಾಕುವ ಈ ಶಕ್ತಿ ಬಹಳ ಬೇಕಾಗ್ತದೆ. ಬಟ್ ಸಿಂಪರಣ ಯಂತ್ರ ಚಲಿಸಬೇಕಾದ್ರೆ ಶಕ್ತಿ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸೌರಶಕ್ತಿ ಬಳಕೆ ಒಂದು ಉತ್ತಮವಾದ ವಿಧಾನ ಅಂತ ನಾವು ಹೇಳ್ತೀವಿ. ಈಗ ಅದರಲ್ಲಿ ತಾವು ಹೇಳಿದ್ರೆ ಸಣ್ಣ ರೈತರಿಗೆ, ದೊಡ್ಡ ರೈತರಿಗೆ ಮತ್ತು ಮಧ್ಯಮ ರೈತರಿಗೆ ಅಂತಕ್ಕಂಥ, ಈ ದೊಡ್ಡ ರೈತರಿಗೆ 40 ಎಕರೆ, 50 ಎಕರೆ, 100 ಎಕರೆ, 200 ಎಕರೆ ಇರುತ್ತವೆ. ಹೌದು, ಇದರಲ್ಲಿ ಸೌರಶಕ್ತಿ ಚಾಲಿತ ಯಾವ ಯಂತ್ರಗಳು ಅಭಿವೃದ್ಧಿ ಆಗಿದಾವ ಹೇಗೆ ಇಲ್ಲೆಲ್ಲ? ಆ ನಿಟ್ಟಿನಲ್ಲಿ ನಾವು ತದನಂತರ ಬಂದ್ರೆ ಮೀಡಿಯಂ ಫಾರ್ಮರ್ಸ್, ಮಧ್ಯಮ ಗಾತ್ರದ ಹಿಡುವಳಿದಾರರ ರೈತರು ನೋಡಿದ್ರೆ ಒಂದು ಪುಷ್ ಪುಲ್ ಟೈಪ್ ಅಂತ ಸ್ಪ್ರೇಯರ್ ಮಾಡಿದ್ವಿ. ಅಂದ್ರೆ ಸಲೀಸಾಗಿ ಅದನ್ನ ಹೇಳ್ಕೊಂಡು ಹೋಗ್ಬಿಡ್ಬೋದು. ಅದು 4 ನಾಜಲ್ ಉಳ್ಳ ಸಿಂಪರಣೆ ಯಂತ್ರ ಆಗಿದ್ದು ಸೌರಶಕ್ತಿಯಿಂದ ಸಿಂಪರಣೆ ಆಗ್ತದೆ. ಅದು ಏನ್ ಮಾಡ್ಬೋದು, ನಾವು 1 ತಾಸಿಗೆ 1 ಎಕರೆ ಅಷ್ಟು ನಾವು ಸಿಂಪರಣೆ ಮಾಡ್ಬೋದು. ಅಂದ್ರೆ ದಿನದಲ್ಲಿ ಒಂದು 5-6 ತಾಸು ಕೆಲಸ ಮಾಡಿದ್ರು ಕೂಡ ನಾವು 2-2.5 ಹೆಕ್ಟೇರ್ ನಷ್ಟು ಪ್ರದೇಶ, ಯಾರು ಮಧ್ಯಮ ಗಾತ್ರ 5-6 ಎಕರೆ ಭೂಮಿ ಹೊಂದಿರುವಂತ ರೈತರಿದಾರಲ್ಲ ಅವ್ರಿಗೆ ಬಹಳ ಅನುಕೂಲಕರವಾಗುವಂತ ಒಂದು ಫುಲ್ ಪುಷ್ ಟೈಪ್ ಸ್ಪ್ರೇಯರ್ ಅಂತ ಅಭಿವೃದ್ಧಿಪಡಿಸಿದ್ವಿ. ತದನಂತರ ಸಿಂಪರಣೆ ಮಾಡ್ಬೇಕಾದ್ರೆ ನಾವು ನೋಡಿದ್ವಿ ಕೆಲವೊಂದು ರೈತರಾಗ್ಲಿ ಅಥವಾ ಸಿಂಪರಣೆ ಮಾಡುವ ಕೂಲಿ ಕಾರ್ಮಿಕನಾಗಲಿ ಆ ಔಷಧಿಗೆ ಅವರು ಎಕ್ಸ್ಪೋಸ್ ಆಗ್ತಾರೆ. ಅಂದ್ರೆ ಸಿಂಪರಣೆ ಮಾಡ್ಬೇಕಾದ್ರೆ ನಾವು ಅವರಿಗೆ ಮಾಸ್ಕ್ ಹಾಕೋಬೇಕು, ಗ್ಲೌಸ್ ಹಾಕೋಬೇಕು ಅಂತ ಹೇಳಿದ್ರು ಕೂಡ ಎಷ್ಟೋ ರೈತರಾಗ್ಲಿ ಕೂಲಿ ಕಾರ್ಮಿಕರಾಗ್ಲಿ ಅದನ್ನ ಹಾಕೊಳ್ಳೋದಿಲ್ಲ, ಅವರು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾರೆ. ಅಂತ ನಿಟ್ಟಿನಲ್ಲಿ ನಾವು ನೋಡಿವಿ ಎಷ್ಟೋ ಕೇಸಸ್, ಅವರು ಇಡೀ ದಿನ ಸಿಂಪರಣೆ ಮಾಡಿ ಬಂದ ನಂತರ ಅವರು ಉಸಿರಾಟ ತೊಂದರೆ ಆಗಿ ಎಷ್ಟೋ ಜನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ. ಕೆಲವೊಂದು ಕೇಸಸ್ ಇದಾವ, ಕೆಲವೊಬ್ರು ಕೂಲಿ ಕಾರ್ಮಿಕರು ತೀರ್ಕೊಂಡು ಹೋಗಿದ್ದ ಕೇಸಸ್ ಇದಾವ. ಅಂತ ನಿಟ್ಟಿನಲ್ಲಿ ನಾವೇನ್ ಮಾಡಿದ್ವಿ, ಈ ನಮ್ಮ ಕೂಲಿ ಕಾರ್ಮಿಕ ಆಗಲಿ ಅಥವಾ ರೈತರಾಗಲಿ ಆ ಸಿಂಪರಣ ದ್ರಾವಣಕ್ಕೆ ಏನಂತೀವಿ ನಾವು ಸಂಪರ್ಕ ಬರದ ಹಾಗೇನೆ ಔಷಧಿಯನ್ನು ಗಿಡಗಳಿಗೆ ಅಂದ್ರೆ ನಮ್ಮ ಕ್ರಾಪ್ ನಲ್ಲಿ ಸಿಂಪರಣೆ ಮಾಡ್ಲಿಕ್ಕೆ ಅಂತೇಳಿ ಒಂದು ಸೋಲಾರ್ ಆಪರೇಟೆಡ್ ರಿಮೋಟ್ ಕಂಟ್ರೋಲ್ಡ್ ಸ್ಪ್ರೇಯರ್ ಮಾಡಿದ್ವಿ. ರಿಮೋಟ್ನಿಂದ ಚಾಲಿತ, ರೈತನಾಗ್ಲಿ ಅಥವಾ ಕೂಲಿ ಕಾರ್ಮಿಕ ಸ್ವಲ್ಪ ಸ್ಕಿಲ್ಡ್ ಸ್ವಲ್ಪ ಟ್ರೈನಿಂಗ್ ಕೊಟ್ಬಿಟ್ರೆ ಆ ರಿಮೋಟ್ ಚಾಲಿತ ಇದರಿಂದನೇ ನಿಮ್ಮ ಹೊಲದಲ್ಲಿ ಅದನ್ನ ಓಡಾಡಿಸ್ಬಿಟ್ಟು ಈ ನಾವೇನು ಟಾಯ್ಸ್ ಓಡಾಡಿಸ್ತಿರ್ತೀವಲ್ಲ ಆತರ ಓಡಾಡಿಸ್ಬಿಟ್ಟು ನಾವು ಸಿಂಪಡಣೆ ಮಾಡಿಬಿಡ್ಬೋದು. ಅದರಿಂದ ಅವನು ಕೂಲಿ ಕಾರ್ಮಿಕರಲ್ಲಿ ರೈತರಲ್ಲ, ಅದ್ರ ನೇರ ಸಂಪರ್ಕ ಬರದೇನೆ ಅವನ ಆರೋಗ್ಯದ ಮೇಲೆ ಪರಿಣಾಮ ಬೀರದೇನೆ ನಾವು ಸಿಂಪಡಣೆ ಬೆಳಗ್ಗೆ ಸಿಂಪಡಣೆ ಮಾಡ್ಬೋದು. ಅದು ಒಂದು ಹೊಸ ವಿನ್ಯಾಸ ಮಾಡಿದ್ದು. ಅದನ್ನು ಇನ್ನೂ ಒಂದು ತಿಂಗಳು ಎರಡು ತಿಂಗಳಲ್ಲಿ ನಾವು ಅದಕ್ಕೆ ಪೇಟೆಂಟ್ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಭಾರತ ಸರ್ಕಾರದಿಂದ ಪೇಟೆಂಟ್ ಕೂಡ ಪಡಿತಾ ಇದ್ದೀವಿ. ಇನ್ನೂ ಒಂದು ಎರಡು ತಿಂಗಳಲ್ಲಿ ಪೇಟೆಂಟ್ ಬರುತ್ತೆ. ಆಮೇಲೆ ಈಗ ಟ್ರ್ಯಾಕ್ಟರ್ ಚಾಲಿತ ಸಿಂಪರಣಾ ಯಂತ್ರಗಳು ಸೋಲಾರ್ ಆಧಾರಿತವಾಗಿದಾವ ಹೇಗೆ? ಇಲ್ಲ, ಆ ನಿಟ್ಟಿನಲ್ಲಿ ಈ ಟ್ರ್ಯಾಕ್ಟರ್ ಚಾಲಿತ ಏನಿದಾವಲ್ಲ ಅವು ಟ್ರ್ಯಾಕ್ಟರ್ಗಳು ಹೆವಿ ವರ್ಕ್ ಅಂತ ಹೇಳ್ತೀವಿ ನಾವು, ಹೆಚ್ಚಿನ ಕೆಲಸಕ್ಕೆ ಬೇಕಾಗಂಥದ್ದು. ಫಾರ್ ಎಕ್ಸಾಂಪಲ್, ಮೊದಲೇ ಹೇಳಿದೆ ನಾನು, ರಂಟೆ ಹೊಡೆಯೋದಾಗಲಿ ಅಥವಾ ನೀವು ಮೂರು ನಾಲ್ಕು ಬಾಟಮ್ ನೇಗಿಲು ಹಾಕೋದಾಗಲಿ, ಅಂಥವಿದ್ದಾಗ ಯೂಶ್ವಲಿ ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳಿದ್ದಾವೆ. ಬಟ್ ಆ ನಿಟ್ಟಿನಲ್ಲಿ ನಾವು ಇತ್ತೀಚೆಗೆ ಒಂದು ಪ್ರಯತ್ನ ಮಾಡಲಿಕ್ಕೆ ಒಂದು ಯೋಜನೆಯನ್ನು ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICR ಅಂತ ಏನು ಹೇಳ್ತೀವಿ ನವದೆಹಲಿಯಲ್ಲಿ ಇರೋದು, ಅವರಿಗೆ ಒಂದು ಯೋಜನೆಯನ್ನು ನಮ್ಮ ವಿಭಾಗದ ವತಿಯಿಂದ ನಾವೀಗ ಆಲ್ರೆಡಿ ಸಲ್ಲಿಸಿದ್ದೇವೆ ಪ್ರಪೋಸಲ್. ಏನಂದ್ರೆ ಈ ಸಣ್ಣ ರೈತರಿಗೆ, ಒಂದು ಎರಡು ಎಕರೆ ಮೂರು ಎಕರೆ ಇರೋಂಥ ರೈತರು, ಅವರು ಈಗ ಟ್ರ್ಯಾಕ್ಟರ್ ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಟ್ರ್ಯಾಕ್ಟರ್ ಚಾಲಿತೆ ಅವರು ಅಷ್ಟು ಎಕನಾಮಿಕ್ ಆರ್ಥಿಕವಾಗಿ ಸಫಲರಿರೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಆ ಸಣ್ಣ ರೈತರಿಗಾಗಿ ಅವರ ನಾವು ಯಾಂತ್ರೀಕರಣ ಮಾಡೋದು, ಅವ್ರ ಹೊಲ ಯಾಂತ್ರೀಕರಣ ಮಾಡೋಕ್ಕಾಗಿ ನಾವು ಸೋಲಾರ್ ಪವರ್ಡ್ ಪ್ರೈಮ್ ಮೂವರ್, ಅಂದ್ರೆ ಟ್ರ್ಯಾಕ್ಟರ್ ಬೇಡ, ಟ್ರ್ಯಾಕ್ಟರ್ ತರನೇ ಒಂದು ಸೋಲಾರ್ ಯಂತ್ರ, ಸೋಲಾರ್ ಡೆವಲಪ್ ಮಾಡೋದು, ಅದನ್ನ ಅಭಿವೃದ್ಧಿ ಮಾಡಿ ಅದಕ್ಕೆ ಈ ಸ್ಪ್ರೇಯರ್ಗಳನ್ನ, ಸಿಂಪರಣೆ ಯಂತ್ರಗಳನ್ನ ಅಟ್ಯಾಚ್ ಮಾಡಿ ಹೇಳ್ಕೊಂಡು ಹೋಗೋದು, ಅಥವಾ ಬಿತ್ತುವ ಕೂರಿಗೆ ಯಂತ್ರ ಅಟ್ಯಾಚ್ ಮಾಡಿ, ಕಲ್ಟಿವೇಟರ್ ಅಥವಾ ಕಲ್ಟಿವೇಟರ್ ಇಂಟರ್ ಕಲ್ಟಿವೇಶನ್, ನೀವು ಆ ತರ ಏನಾದ್ರೂ ಉಪಕರಣಗಳನ್ನ, ಸಣ್ಣ ಉಪಕರಣಗಳನ್ನ ಎಳೆದು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಒಂದು ಯಂತ್ರ, ಸೌರ ಚಾಲಿತ ಪ್ರೈಮ್ ಮೂವರ್ ಅಂತ ಹೇಳ್ತೀವಿ, ಅದನ್ನ ನಾವು ಅಭಿವೃದ್ಧಿಪಡಿಸಲಿಕ್ಕೆ ಮತ್ತು ಅದನ್ನು ವಿವಿಧ ಯಂತ್ರೋಪಕರಣಗಳನ್ನು ಚಲಿಸಿ ಅದನ್ನ ಅಭಿವೃದ್ಧಿಪಡಿಸಿ ಅದನ್ನು ಪ್ರಾತ್ಯಕ್ಷಿಕ ಮಾಡಿ ತೋರಿಸಲಿಕ್ಕೆ ಅಂತೇಳಿ ಒಂದು ಮೂರು ವರ್ಷದ ಯೋಜನೆ ಇಟ್ಟುಕೊಂಡು ಒಂದು ಪ್ರಾಜೆಕ್ಟ್ ಅನ್ನು ಮಾಡಿದೀವಿ. ಸೌರ ಚಾಲಿತ ಟ್ರ್ಯಾಕ್ಟರ್ ತರನೇ ಇರುವಂತ ಒಂದು ಯಂತ್ರನೇ ಅಭಿವೃದ್ಧಿಪಡಿಸಬೇಕಂತ ನಾವು ಒಂದು ಯೋಜನೆ ಹಾಕೊಂಡಿದೀವಿ. ಅದೊಂದು ನೋಡೋಣ, ಇದು ಭಾರತ ಸರ್ಕಾರ ಏನಾದ್ರೂ ಅನುದಾನ ಕೊಟ್ಟರೆ ಅದನ್ನು ಮಾಡೋ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ದೀವಿ. ಈಗ ಮಾರುಕಟ್ಟೆಯಲ್ಲಿ ಈಗಾಗಲೇ ಸೋಲಾರ್ ಸೌರಶಕ್ತಿ ಆಧಾರಿತ ಸಿಂಪರಣಾ ಯಂತ್ರಗಳು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ದಾವೆ ಅಂತಿರ್ತಾವೆ ರೈತರಿಗೆ. ಹೌದು, ಉಪಯೋಗ ಮಾಡ್ಕೋಬಹುದು. ಮಾಡ್ಕೋಬಹುದು. ಇನ್ನು ಮುಖ್ಯವಾದದ್ದು ಸೌರಶಕ್ತಿ ಆಧಾರಿತ ಪಂಪ್ಸೆಟ್ಗಳು ಅಲ್ಲಲ್ಲಲ್ಲಿ ಹಾಕ್ತಿದ್ದಾರೆ ರೈತರು. ಇದ್ರ ಬಗ್ಗೆ ಬಹಳಷ್ಟು ಬೇಡಿಕೆ ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತಿರ್ತಾವು, ಯಾವ ರೀತಿ ಇಲ್ಲಿ ಯೋಜನೆಗಳಿದಾವೆ, ಸೌರಶಕ್ತಿ ಆಧಾರಿತ ಎಷ್ಟು ರನ್ ಆಗ್ತಾಯಿದ್ದಾವೆ, ಎಫಿಷಿಯನ್ಸಿ ಹೇಗಿದೆ, ಜೊತೆಗೆ ರೈತರು ನಿಸ್ಸಂದೇಹವಾಗಿ ಸೌರಶಕ್ತಿ ಚಾಲಿತ ಏನು ಈ ಒಂದು ಪಂಪ್ಸೆಟ್ಗಳನ್ನ ಹಾಕೋಬಹುದಂತೀರಾ, ಹೇಗೆ ಹಾಕೋಬಹುದು, ಅದು ಯಾವುದು ಸಂದೇಹ ಬೇಡ. ಈಗ ನಾವೇನ್ ಹೇಳ್ತೀವಿ ಅಂದ್ರೆ, ಈಗ ಇರುವ ಪಂಪ್ಸೆಟ್ಗಳು ವಿದ್ಯುತ್ ಆಧಾರಿತ ಪಂಪ್ಸೆಟ್ಗಳು ಇರ್ತವೆ. ಆ ವಿದ್ಯುತ್ ಅದು ಜಲ ಸ್ಥಾವರದಿಂದ ಬಂದಿರಬಹುದು, ಥರ್ಮಲ್ದಿಂದ ಅಥವಾ ಥರ್ಮಲ್, ನಾವೇನು ಉಷ್ಣ ಸ್ಥಾವರಗಳು ಅಂತೀವಲ್ಲ ಅಲ್ಲಿಂದ ಬರಬಹುದು. ಕೊನೆಗೆ ನಮ್ಗೆ ಬರ್ತಾ ಇರೋದು ವಿದ್ಯುತ್ತೆ, ಎಲೆಕ್ಟ್ರಿಸಿಟಿ. ಅದೇ ತರ ಮೂಲ ಇಲ್ಲಿ ಸೌರಶಕ್ತಿ ಚಾಲಿತ ಪಂಪ್ಸೆಟ್ ಅಂದ್ರೆ ಮೂಲ ಏನಿದೆ, ಸೂರ್ಯನ ಕಿರಣಗಳಿಂದ ಸೌರ ಫಲಕಗಳಲ್ಲಿ ಸೋಲಾರ್ ಪ್ಯಾನಲ್ ಅನ್ನು ಅಂತೀವಿ, ಅದರಲ್ಲಿ ಕಿರಣಗಳನ್ನು ಹೀರ್ಕೊಂಡು ಅದರಲ್ಲಿ ಸೆಮಿಕಂಡಕ್ಟರ್ ಮಟೀರಿಯಲ್ ಅಂತ ಇರ್ತದೆ, ಆ ಕಿರಣಗಳ ಶಕ್ತಿಯನ್ನು ಹೀರ್ಕೊಂಡು ಅದನ್ನ ಎಲೆಕ್ಟ್ರಾನ್ಸ್ ಅನ್ನ ಎಕ್ಸೈಟ್ ಮಾಡಿಬಿಟ್ಟು ನಮಗೆ ವಿದ್ಯುತ್ ಉತ್ಪಾದನೆ ಮಾಡಿ ಕೊಡ್ತದೆ. ಅದು ವಿದ್ಯುತ್ ಸಿಕ್ಕ ಮೇಲೆ ಅದನ್ನ ನಾವು ಯಾವುದೇ ಕೆಲಸಕ್ಕಾದ್ರೂ ಬಳಸ್ಕೋಬಹುದು. ಇಲ್ಲ, ನಾವು ಉಷ್ಣ ವಿದ್ಯುತ್ ಸ್ಥಾವರದಿಂದ ಬಂದಂತ ಎಲೆಕ್ಟ್ರಿಸಿಟಿ ಇದ್ರೆ ಮಾತ್ರ ಪಂಪ್ ಸೆಟ್ ಚಲಿಸಬಹುದು, ಇಲ್ಲ ಜಲವಿದ್ಯುತ್ ಸ್ಥಾವರದಿಂದ ಬಂದಂತ ವಿದ್ಯುತ್ ಮಾತ್ರ ಪಂಪ್ ಸೆಟ್ ರನ್ ಮಾಡಬಹುದು ಅಂತ ಏನು ಇದೆ ಕಲ್ಪನೆ, ಅದು ಬೇಡ. ನಾವು ಸೌರಶಕ್ತಿಯಿಂದ ಏನು ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅದರಿಂದ ಕೂಡ ನಾವು ಪಂಪ್ ಸೆಟ್ಗಳನ್ನ ಚಲಿಸಿ ನಾವು ನೀರನ್ನು ಎತ್ತಬಹುದು ಮತ್ತೆ ನೀರಾವರಿ ಮಾಡ್ಕೋಬಹುದು. ಆ ನಿಟ್ಟಿನಲ್ಲಿ ಮೊಟ್ಟ ಮೊದಲಿಗೆ ಈಗ ಒಂದು 8 ವರ್ಷದಿಂದ ಈ ಸ್ವಲ್ಪ ಸೋಲಾರ್ ಪ್ಯಾನಲ್ ಮೊನೋಪಾಲಿ ಅಂದ್ರೆ ಸಾಕಷ್ಟು ಕಂಪನಿಗಳು ಇರಲಿಲ್ಲ. ಆ ನಿಟ್ಟಿನಲ್ಲಿ ಒಂದು ವ್ಯಾಟ್ಗೆ 120 ರೂಪಾಯಿ ಅಷ್ಟು ಖರ್ಚು ಆಗ್ತಿತ್ತು. ಅಂದ್ರೆ ನೀವು 10 ವ್ಯಾಟ್ ಒಂದು ಪ್ಯಾನಲ್ ತಗೋಬೇಕಪ್ಪ, 10 ವ್ಯಾಟ್ ಪ್ಯಾನಲ್ ಅಂದ್ರೆ 1700 ರೂಪಾಯಿ ಖರ್ಚು ಆಗ್ತಿತ್ತು. ಈಗ ಅರ್ಧಕ್ಕರ್ಧ ಇಳಿದಿದೆ. ನೀವೀಗ 10 ವ್ಯಾಟ್ ಪ್ಯಾನಲ್ ನಿಮ್ಗೆ 650 ರೂಪಾಯಿ ಸಿಗ್ತಾ ಇದೆ. ಆ ರೀತಿ ಇದರಲ್ಲಿ ಕೂಡ ಸೋಲಾರ್ ನಲ್ಲಿ ಸಾಕಷ್ಟು ಸಂಶೋಧನೆಗಳಾಗಿ ಬಹಳಷ್ಟು ರೆವಲ್ಯೂಷನ್ ಆಗಿದೆ. ಹಾಗಾಗಿ ಬೆಲೆ ಕೂಡ 50% ಕಡಿಮೆ ಆಗಿದೆ. ಈಗ 4-5 ವರ್ಷದಿಂದ 5 HP ಸೋಲಾರ್ ಪಂಪ್ ಸೆಟ್ ಹಾಕಬೇಕಾದ್ರೆ ಮಿನಿಮಮ್ 7-7.5 ಲಕ್ಷ ಖರ್ಚಾಗ್ತಿತ್ತು. ಈಗ ನೀವು 5 HP ಪಂಪ್ ಸೆಟ್ ನೀವು 390,000 ರೂಪಾಯಿಗೆ ಹಾಕೋಬಹುದು. ಹೇಗೆ ಇವುಗಳ ಸಾಮರ್ಥ್ಯ ಹೇಗಿರುತ್ತಂತೆ? 5 HP ಪಂಪ್ ಸೆಟ್ 10 HP ಪಂಪ್ ಸೆಟ್ ವರೆಗೆ ಹಾಕೋಬಹುದಾ? ಈಗ ಸಾಮರ್ಥ್ಯ ನಾ ಹೇಳಿದ್ನಲ್ಲ, ಅದು ವಿದ್ಯುತ್ ಏನು ಉತ್ಪಾದನೆ ಆಗುತ್ತೆ ಅದು ಯಾವ್ದೇ ಮೂಲದಿಂದ ಇರಲಿ ಅದು ನಮಗೆ ಸಿಗೋದು ವಿದ್ಯುತ್ತೆ. ನೀವು ಎಷ್ಟು ಕೆಪಾಸಿಟಿ ಎಷ್ಟು ಸಾಮರ್ಥ್ಯದ ವಿದ್ಯುತ್ ಪ್ಯಾನಲ್ ಹಾಕೊಂತೀರಿ ಅದ್ರ ಮೇಲೆ ಅವಲಂಬಿತ ಇರುತ್ತೆ ಕಾಸ್ಟ್. ಅಂದ್ರೆ ನಿಮಗೆ ಒಂದು 5 HP ಪಂಪ್ ಸೆಟ್ ನೀವು ರನ್ ಮಾಡ್ಬೇಕಪ್ಪ, ಚಲಿಸ್ಬೇಕು, ನಾವು ಒಂದು 5 kW ಸೋಲಾರ್ ಪ್ಯಾನಲ್ ಹಾಕೋಬೇಕು. 5 kW ಸೋಲಾರ್ ಪ್ಯಾನಲ್ ಹಾಕೊಂಡ್ರೆ ನಾವು 5 HP ಪಂಪ್ ಸೆಟ್ ನ ಸರಾಗವಾಗಿ ನಾವು ಚಲಿಸಬಹುದು. ಅದರಿಂದ ನಾವು ಬೋರ್ ಆಗಲಿ ಅಥವಾ ಫಾರ್ಮ್ ಪಾಂಡ್ ಕೃಷಿ ಹೊಂಡಗಳಾಗಲಿ ಅಥವಾ ತೆರೆದ ಬಾವುಗಳಾಗಲಿ ಕೆನಾಲ್ನಿಂದ ಆಗಲಿ ನಾವು ನೀರನ್ನು ಎತ್ತಿ ನಾವು ಬೆಳೆಗಳಿಗೆ ನಾವು ನೀರು ಉಣಿಸಬಹುದು. ಅಂದ್ರೆ ಸೌರಶಕ್ತಿ ಇರಬೇಕು, ಸೂರ್ಯನ ಒಂದು ಶಾಖ ಅಥವಾ ಬಿಸಿಲು ಸಂಪೂರ್ಣ ಇದ್ದಾಗ ಮಾತ್ರ ಚಲಿಸ್ತಾವೆ ಕೆಲಸ ಮಾಡ್ತಾವೆ. ಯಾಕಂದ್ರೆ ಮೂಲನೇ ಅದು. ಈಗ ಯಾವ ರೀತಿ ನಾವು ಉಷ್ಣ ಉದ್ದ ಸ್ಥಾವರಗಳಲ್ಲಿ ಕಲ್ಲಿದ್ದಲು ಇದ್ರೆ ಮಾತ್ರ ವಿದ್ಯುತ್ ಉತ್ಪಾದನೆ ಆಗ್ತದೆ. ಅಲ್ಲಿ ಕಲ್ಲಿದ್ದಲು ಇಲ್ಲ ಅಂದ್ರೆ ನಾವು ಎಷ್ಟೋ ಸಲ ಕೇಳಿವಿ ಇಲ್ಲ ಕಲ್ಲಿದ್ದಲು ಬಂದಾಗಿರ್ತವೆ. ಅದೇ ರೀತಿ ಸೂರ್ಯ ಇಲ್ಲಪ್ಪ ಅಂದ್ರೆ ಇದು ಬಂದಾಗ ಸೂರ್ಯ ಇಲ್ಲ ಸೂರ್ಯ ಕಿರಣಗಳು ಬಿದ್ದಿಲ್ಲ ಸರ್ವಸಾಮಾನ್ಯ ನ್ಯಾಚುರಲ್ ನೈಸರ್ಗಿಕವಾಗಿ ಅದು ವಿದ್ಯುತ್ ಉತ್ಪಾದನೆ ಆಗೋದಿಲ್ಲ. ಈಗ ಇಲ್ಲಿ ತಾವ್ ಹೇಳಿದ್ರಿ 5 HP ಪಂಪ್ ಸೆಟ್ಗೆ ಈಗೆಲ್ಲ 390,000 ರೂಪಾಯಿ ತನ ಒಂದು ಖರ್ಚು ಬರುತ್ತೆ ಪಂಪ್ ಸೆಟ್ಗೆ ಅಂತಕ್ಕಂಥ ವಿಚಾರ. ಸರ್ಕಾರಿಗೆ ಸಣ್ಣ ರೈತರಿಗೆ ಹಾಕೊಳ್ಳೋದು ಕಷ್ಟ, 390,000 ರೂಪಾಯಿ ಖರ್ಚು ಮಾಡೋದಂದ್ರೆ ಬಹಳ ಕಷ್ಟ. ಇದಕ್ಕೆ ಏನಾದರೂ ಯೋಜನೆಗಳದಾವ ಹೇಗೆ ಸರ್ಕಾರ ಮಟ್ಟದಲ್ಲಿ? ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2018-19 ಒಂದು ಕುಸುಮ್ ಯೋಜನೆ ಅಂತೇಳಿ ಅವ್ರು ಬಿಡುಗಡೆ ಮಾಡಿದ್ರು. ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಮಹಾ ಅಭಿಯಾನ್ ಅಂದ ಯೋಜನೆ ಸೋಲಾರ್ ಫಾರ್ಮಿಂಗ್ ರೈತರಿಗಾಗಿ ಸೋಲಾರ್ ಫಾರ್ಮಿಂಗ್ ಅಂತ ಉತ್ತೇಜಿಸಲು ಒಂದು ಯೋಜನೆ ತಂದ್ರು. ಅದರಲ್ಲಿ ಅವರ ಗುರಿ 1.4 ಲಕ್ಷ ಕೋಟಿ ಹಣ ಅದಕ್ಕಾಗಿ ಇಟ್ಟರು. ಮುಂದ 2018-19 ಒಂದು 5 ವರ್ಷದವರೆಗೆ ಯೋಜನೆ 5 ವರ್ಷದೊಳಗೆ ಇಷ್ಟು 1.4 ಲಕ್ಷ ಕೋಟಿ ಅದಕ್ಕಾಗಿ ಮೀಸಲಿಟ್ಟು 28,250 MW ವಿದ್ಯುತ್ ಉತ್ಪಾದನೆ ಮಾಡೋ ಗುರಿ ಹೊಂದಿದ್ರು. ಆ ನಿಟ್ಟಿನಲ್ಲಿ 2019 ಈವನ್ ನಮ್ಮ ಕರ್ನಾಟಕದಲ್ಲಿ ಒಂದು 3,700 ಅಷ್ಟು ಸೌರಶಕ್ತಿ ಚಾಲಿತ ಪಂಪ್ ಸೆಟ್ 5 HP ಪಂಪ್ ಸೆಟ್ಗಳು ನಮ್ಮ ಕ್ರೆಡಿಲ್ ಕರ್ನಾಟಕ ರಿನ್ಯೂವಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತಿದೆ. ಅಂದ್ರೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ನಿಗಮ ಅಂತಿದೆ, ಇಂಧನ ಅಭಿವೃದ್ಧಿ ನಿಗಮ ಅಂತ. ಆ ನಿಗಮದ ವತಿಯಿಂದ ಒಂದು ಸರಾಸರಿ 3,700 ಪಂಪ್ ಸೆಟ್ಗಳು ವಿವಿಧ ರೈತರಿಗೆ 60% ಸಬ್ಸಿಡಿಯಲ್ಲಿ ಈಗಾಗಲೇ 2019 ಅನುಷ್ಠಾನ ಮಾಡಿದ್ದಾರೆ. ಅದರಲ್ಲಿ 30% ನಮ್ಮ ರಾಜ್ಯ ಸರ್ಕಾರದ ಏನಂತೀವಿ ಹೊಣೆ, 30% ಕೇಂದ್ರ ಸರ್ಕಾರದ ಅನುದಾನ, ಟೋಟಲ್ 60% ಅದು ಸರ್ಕಾರದ ಅನುದಾನ. ಇನ್ನು 40% ರೈತ ಹಾಕೊಂಡು ಮಾಡ್ಕೊಂಡಿದ್ದಾರೆ. ಅಂದ್ರೆ 390,000 ಇದ್ರೆ 1,00,000-1,20,000 ಒಳಗಡೆ ರೈತರಿಗೆ 5 HP ಪಂಪ್ ಸೆಟ್ ಹಾಕ್ಸ್ಕೊಂಡಿದ್ದಾರೆ. ತದನಂತರ ಸ್ವಲ್ಪ ನಿಮ್ಗೆ ಗೊತ್ತು, ಈಗ ಕೋವಿಡ್ ಎಲ್ಲ ಬಂದಾದ್ಮೇಲೆ ಆ ನಿಟ್ಟಿನಲ್ಲಿ ಸ್ವಲ್ಪ ಸರ್ಕಾರದ ಬಜೆಟ್ ಹೊರೆ ಆಗಿದ್ರಿಂದ ಸ್ವಲ್ಪ ಯೋಜನೆ 2 ವರ್ಷದಿಂದ ನಿಂತಿದೆ. ಬಟ್ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಇದನ್ನ ಈ ಯೋಜನೆಯನ್ನು ಮುಂದುವರಿಸಲು ಮನಸ್ಸು ಮಾಡಿದೆ. ಮೊನ್ನೆ ಬಜೆಟ್ ನಲ್ಲಿ ಹೇಳಿದ್ದಾರೆ ಗೌರವಾನ್ವಿತ ಮುಖ್ಯಮಂತ್ರಿಗಳು. ನೋಡೋಣ ಒಂದು ಒಳ್ಳೆಯ ಅಂದ್ರೆ ಅವಕಾಶ ಬರಬಹುದು. ರೈತರು ಒಟ್ಟಾರೆ ಯಾವುದೇ ಒಂದು ಅನುಮಾನಗಳಲ್ಲದೆ ಸೋಲಾರ್ ಪಂಪ್ ಸೆಟ್ ಗಳನ್ನ ಹಾಕೋಬಹುದು ಅಂತಿರ್ತಾವೆ. ಹಾಕಬಹುದು, ಏನು ಸಮಸ್ಯೆ ಆಗುದಿಲ್ಲ ರೈತರಿಗೆ, ಏನು ಸಮಸ್ಯೆ ಇಲ್ಲ. ನಿರ್ವಹಣೆ ಅದು ಏನು ವಿಶೇಷವಾದಂತ ನಿರ್ವಹಣೆ ಏನು ಬರೋದಿಲ್ಲ. ನಿರ್ವಹಣೆ ಅಂದ್ರೆ ಅದರಲ್ಲಿ ಕೇವಲ ನಾವೇನು ಈ ಮೋಟಾರ್ ವೈಂಡಿಂಗ್ ಏನಾದ್ರೂ ಸುಡ್ತೀವಿ, ಅವೆಲ್ಲ ಕಾಮನ್ ನಮ್ಮ ವೈಂಡಿಂಗ್ ಸುಡ್ತಾವ, ಅವುಗಳ ನಿರ್ವಹಣೆ ಮಾತ್ರ. ಬಟ್ ಸೋಲಾರ್ ಪ್ಯಾನಲ್ ನಿರ್ವಹಣೆ ಏನು ಇಲ್ಲ, ಏನೂ ಇಲ್ಲ. ಸೋಲಾರ್ ಪ್ಯಾನಲ್ ಅವರು ಕಂಪನಿಯವರೇ ನಿಮಗೆ 10 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಅಂತೇಳಿ ಒಂದು ವಾರಂಟಿ ಕೊಡ್ತಾರೆ. ಪರ್ಫಾರ್ಮೆನ್ಸ್ ವಾರಂಟಿ ಅಂದ್ರೆ ನೀವು 5 kW ಸೋಲಾರ್ ಪ್ಯಾನಲ್ ನಾವು ನಿಮ್ಗೆ ಹಾಕೊಟ್ಟಿದೀವಿ, 10 ವರ್ಷ ತನಕ 5 kW ಕೊಡುತ್ತದೆ. ನಡುವೆ ಏನಾದ್ರೂ 5 kW ಬದಲು 2 kW 2.5-3 kW ಕೊಡ್ತಾ ಇದೆ ಅಂದ್ರೆ ಅವ್ರು ಬಂದು ಆ ಯಾವ ಪ್ಯಾನಲ್ಗಳು ಹೋಗಿದೆ ಅವ್ನು ರಿಪ್ಲೇಸ್ ಮಾಡಿ ಫ್ರೀ ಆಗಿ ರಿಪ್ಲೇಸ್ ಮಾಡ್ಕೊಟ್ಟಿರ್ತಾರೆ. ಒಂದೇನಂದ್ರೆ ನಾವು ಅವು ಒಡೆದು ಹೋಗದ ಹಾಗೆ ಕಾಪಾಡ್ಕೋಬೇಕು. ಯಾರಾದ್ರೂ ಕಲ್ ತಗೊಂಡು ಡ್ಯಾಮೇಜ್ಗೆ ಅವ್ರದ್ದು ವಾರಂಟಿ, ಬಟ್ ಪರ್ಫಾರ್ಮೆನ್ಸ್ ವಾರಂಟಿ ಅಂತ ಕೊಡ್ತಾರೆ. ಅದ್ರ ಉತ್ಪಾದನೆ ವಾರಂಟಿ ಮಾತ್ರ 10 ವರ್ಷದವರೆಗೂ ಅವರು ಕೊಡ್ತಾರೆ. ಈಗ ಇದೊಂದು ಸೋಲಾರ್ ಪಂಪ್ ಸೆಟ್ ಒಳ್ಳೆ ಅವಕಾಶ, ರೈತರು ಸಾಕಷ್ಟು ಸೋಲಾರ್ ಪಂಪ್ ಸೆಟ್ಗಳನ್ನ ಹಾಕೊಂಡು ಒಳ್ಳೆ ರೀತಿಯಿಂದ ಎಲ್ಲೆಲ್ಲಿ ವಿದ್ಯುತ್ ತಲುಪಲಾರದಂತ ಒಂದು ಸಿಚುವೇಶನ್ಗಳು ಇರ್ತವೆ. ವಿದ್ಯುತ್ ಕಂಬ ಹಾಕೊಳ್ಳಿಕ್ ಆಗೋದಿಲ್ಲ, ಭಯಂಕರ ಖರ್ಚು ಬರುತ್ತೆ, ಲೈನ್ ಹೋಗ್ಲಿಕ್ಕೆ ತೊಂದರೆಗಳು ಇರ್ತವೆ. ಅಂತ ಪ್ರದೇಶದಲ್ಲಿ ಸೂರ್ಯನ ಶಾಖ ಹೇರಳವಾಗಿ ಸಿಗ್ತಪ್ಪ ಅಂದ್ರೆ ಪಂಪ್ ಸೆಟ್ಗಳು ಹಾಕೊಂಡು ರೈತರು ಕೃಷಿಯನ್ನ ಮಾಡ್ಕೋಬಹುದು, ನೀರಾವರಿಯನ್ನ ಮಾಡ್ಕೋಬಹುದು. ಹೌದು ಸರ್, ಸಾಕಷ್ಟು ನನಗೂ ಸಾಕಷ್ಟು ರೈತರು ಬರ್ತಿರ್ತಾರೆ ಸರ್, ನಾವು ನಮ್ಮ ಹೊಲಕ್ಕೆ ವಿದ್ಯುತ್ ಲಭ್ಯ ಇಲ್ಲ, ವಿದ್ಯುತ್ ಲೈನ್ ಹೋಗೋದಿಲ್ಲ, ನಾವು ಒಂದು ಎಲೆಕ್ಟ್ರಿಕ್ ಅಲ್ಲಿಂದ ಟ್ರಾನ್ಸ್ಫಾರ್ಮರ್ ತಗೊಂಡು ಲೈನ್ ಹಾಕೊಂಡು ರನ್ ಮಾಡೋಕಾದ್ರೆ ಅದ್ರದ್ದು 100,000 ಖರ್ಚು ಅಂತ ಹೇಳ್ತಾ ಇದಾರೆ. ಅವ್ರು ಅವರೇ ಮಾಡ್ಕೋಬೇಕು, ಒಂದು ಟ್ರಾನ್ಸ್ಫಾರ್ಮರ್ ಹಾಕೊಂಡು ಮೇನ್ ಗ್ರಿಡ್ ಏರ್ ಹೋಗಿರುತ್ತೆ, ಅದ್ರಲ್ಲಿಂದ ಅವ್ರ ಲೈನ್ ಎಳ್ಕೊಂಡು ಅವ್ರ ಟ್ರಾನ್ಸ್ಫಾರ್ಮರ್ ಅವ್ರ ಹೊಲಕ್ಕೆ ತಗೊಂಡು ಹೋಗೋದ ಖರ್ಚು 100,000 ತನ ಬರ್ತಂತ ಅವ್ರು ರೈತರು ಬಂದು ನನ್ನಲ್ಲಿ ಅವ್ರ ಅನುಭವ ಹಂಚಿಕೊಳ್ತಿರ್ತಾರೆ. ಆ ನಿಟ್ಟಿನಲ್ಲಿ ಅಷ್ಟು ಬರೀ ಅದಕ್ಕೆ ಖರ್ಚು ಮಾಡಿ ತದನಂತರ ಅವ್ರು ಮತ್ತೆ ಅದು ಮೋಟಾರು ಅದಕ್ಕೆ ಪಂಪು ಅದನ್ನ ಮಾಡೋ ಬದಲು ಮುಂದಿನ ದಿನಮಾನಗಳಲ್ಲಿ ನೋಡೋಣ. ಒಂದು ಏನು ಸುದೈವ ಇದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಈ ಕುಸುಮ್ ಯೋಜನೆ ಮುಂದುವರಿಸಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ 1,20,000 ಅವರಿಗೆ ಸೋಲಾರ್ ಪಂಪ್ ಸೆಟ್ ಲಭ್ಯ ಆಯ್ತು ಅಂದ್ರೆ ರೈತರಿಗೆ ಬಹಳ ಬಹಳ ಖುಷಿ ಆಗುತ್ತೆ. ಹೌದೌದು, ಇದು ಒಳ್ಳೆ ಅವಕಾಶ ಸೋಲಾರ್ ಪಂಪ್ ಸೆಟ್ಗಳನ್ನ ಹಾಕೊಳಕ್ಕೆ ರೈತರು. ಇನ್ನು ಜೊತೆಗೆ ಮತ್ತೊಂದು ರೈತರು ಅಲ್ಲಲ್ಲಿ ಈಗ ಸೋಲಾರ್ ಬೇಲಿಗಳನ್ನ ಹಾಕೊಂಡಿರ್ತಾರೆ ಫೆನ್ಸಿಂಗ್ ಹೊಲ ಸುತ್ತಲೂ, ಇದ್ರ ಬಗ್ಗೆ ಹೇಳಿ ಸ್ವಲ್ಪ ಎಷ್ಟು ಖರ್ಚಾಗತ್ತೆ, ಹೇಗೆ ಇದು ಚೆನ್ನಾಗಿ ಕೆಲಸ ಮಾಡ್ತಾವ ಅಂತ ಹೇಗೆ? ಅದನ್ನು ನಿಜ, ನಾವು ಬೆಳೆಗಳ ರಕ್ಷಣೆ ಮಾಡ್ಬೇಕಾದ್ರೆ ನಾರ್ಮಲ್ ಮೊದಲೆಲ್ಲ ಏನ್ ಮಾಡ್ತಿದ್ರು, ದೊಡ್ಡ ದೊಡ್ಡ ಸಿಮೆಂಟಿನ ತಂತಿ ಬಾರ್ಬ್ಡ್ ವೈರ್ ಅಂತ ವೈರ್ಗಳು ಹಾಕಿ ಮಾಡ್ತಾ ಇದ್ರು. ಆದ್ರೂ ಕೂಡ ಕೆಲವೊಂದು ಪ್ರಾಣಿಗಳು ಅವುಗಳಲ್ಲಿ ದುಸುಳಿಕೊಂಡು ಒಳಗೆ ಬಂದು ನಮ್ಮ ಬೆಳೆಗಳ ನಾಶ ಆಗೋದು ಒಂದಿಷ್ಟು ಚಾನ್ಸಸ್ ಅವಕಾಶಗಳಿದ್ವು. ಆ ನಿಟ್ಟಿನಲ್ಲಿ ಈಗ ಅವುಗಳನ್ನ ನಾವು ಬೆದರಿಸಿ ಓಡಿಸ್ಬೇಕಾದ್ರೆ ಕೆಲವೊಬ್ರು ರೈತರು ಏನ್ ಮಾಡ್ತಿದ್ರು ಅಂದ್ರೆ ಅದಕ್ಕೆ ಡೈರೆಕ್ಟ್ಲಿ ಅಂತ ತಂತಿಗಳಿಗೆ ನೇರವಾಗಿ ಗ್ರಿಡ್ಲಿಂದ ಬರುವಂತ ವಿದ್ಯುತ್ತನ್ನೇ ನೇರವಾಗಿ ಕೊಟ್ಬಿಡ್ತಿದ್ರು. ಬಟ್ ಅದು ಬಹಳ ಡೇಂಜರ್, ಅದು ಯಾಕಂದ್ರೆ ಅದು 220 ವೋಲ್ಟ್ ಇರ್ತದೆ, ಹೈ ವೋಲ್ಟ್ ಇರ್ತದೆ. ಕೆಲವೊಂದ್ಸಲ ಇವರು ತಮ್ಮ ಬೆಳೆ ರಕ್ಷಣೆಗೋಸ್ಕರ ಅಂತವೇನಾದ್ರೂ ಮಾಡಿದ್ರೆ ಕೆಲವೊಂದು ಪ್ರಾಣಿಗಳು ಅವೆಲ್ಲ ಸಾಯುವ ಸಂಭವ ಇರ್ತದೆ. ಆ ನಿಟ್ಟಿನಲ್ಲಿ ಈ ಕಡಿಮೆ ವೋಲ್ಟೇಜ್ ಬಹಳ ಅಂದ್ರೆ ಜಸ್ಟ್ 1.40 ವೋಲ್ಟೇಜ್ ನಷ್ಟ ಅಷ್ಟೇ, ಅಂದ್ರೆ ನೀವು ಮುಟ್ಟಿದ್ರೆ ಶಾಕ್ ಆಗಿರ್ಬೇಕು, ಜೀವದ ಅಪಾಯ ಏನು ಆಗಿರ್ಬೋದು, ಜೀವ ಹಾನಿ ಆಗೋದಿಲ್ಲ. ಆ ತರ ಒಂದು ಸೌರಶಕ್ತಿ ಚಾಲಿತ ತಂತಿ ಬೇಲ ಅಳವಡಿಸ್ಕೊಂಡ್ರೆ ಅವ್ ಕೇವಲ ಅವ್ ಮುಟ್ಟಿದ ಶಾಕ್ ಹೊಡೆದು ಬೆದರಿ ಓಡಿ ಹೋಗ್ತೇವೆ ಅಂದ್ರೆ ಅವಳಿಗೆ ಪ್ರಾಣ ಹಾನಿ ಕೂಡ ಆಗೋದಿಲ್ಲ, ನಮ್ಮ ರೈತರು ತಮ್ಮ ಬೆಳೆಗಳು ಕೂಡ ರಕ್ಷಣೆ ಮಾಡ್ಕೋಬಹುದು. ಈ ನಿಟ್ಟಿನಲ್ಲಿ ಸಾಕಷ್ಟು ಕಂಪನಿಗಳು ಇತ್ತೀಚೆಗೆ ನಮ್ಮ ಭಾಗದಲ್ಲೇ ಇದಾವೆ. ಹೇಗೆ ಖರ್ಚು ವೆಚ್ಚಗಳು ಬಹಳಷ್ಟು ಖರ್ಚು ಬರ್ತಂದ್ರೆ ಸೋಲಾರ್ ಫೆನ್ಸಿಂಗ್ ಬೇಲಿ? ಅದೇನು ಸರ್, ಈಗ ತಮಗೆ 1 ಎಕರೆಗೆ ಅಂದಾಜು 10,000-15,000 ರೂಪಾಯಿವರೆಗೆ ಆಗುತ್ತೆ. ಅದೊಂದು 40 ವ್ಯಾಟ್ದೊಂದು ಪ್ಯಾನಲ್, ಒಂದು ಎನರ್ಜೈಸರ್ ಅಂತ ಬರುತ್ತೆ ಬ್ಯಾಟ್ರಿ. ತದನಂತರ ಇವರು ತಂತಿ ಎಲ್ಲ ಹಾಕೊಂಡ್ಬಿಟ್ಟಿದ್ರೆ ಒಂದು 10,000 ರೂಪಾಯಿ ಒಳಗಡೆ ಅವರು ತಂದು ನಿಮಗೆ ಅದನ್ನೆಲ್ಲ ಕೂಡಿಸಿ ನಿಮ್ಮ ತಂತಿಗೆ ಅದನ್ನ ಕನೆಕ್ಟ್ ಮಾಡಿ ಹೋಗ್ತಾರೆ. ನಿರ್ವಹಣೆ ನಿರ್ವಹಣೆ ನೀವೇನ್ ಮಾಡ್ಬೇಕು ಅಂದ್ರೆ ಯಾವಾಗ ಸದಾ ನೀವು ಅದು ಬ್ಯಾಟ್ರಿ ಚಾರ್ಜ್ ಆಗದ್ದು ಮತ್ತೆ ಡಿಸ್ಚಾರ್ಜ್ ಆಗೋದು ನೋಡ್ಕೋಬೇಕು. ಕೆಲವೊಂದ್ಸಲ ಏನಿರುತ್ತೆ, ಹೊಸ ಬ್ಯಾಟ್ರಿ ಕೂಡ ಇಟ್ಟೆಲ್ಲ ಇಟ್ಟು ಹಾಳಾಗಿ ಹೋಗ್ತವೆ. ನೀವು ಚಾರ್ಜ್ ಮಾಡೋದು ಡಿಸ್ಚಾರ್ಜ್ ಮಾಡ್ಕೊಂತಿದ್ರೆ ಆ ಬ್ಯಾಟ್ರಿ ಲೈಫ್ ಕೂಡ ಜಾಸ್ತಿ ಬರ್ತದೆ. ವಿಜಯಕುಮಾರ್ ಪಲ್ಲೆದವರೇ, ಈಗ ತಾವು ಸಾಕಷ್ಟು ನಿಮ್ಮ ಮಹಾವಿದ್ಯಾಲಯದಲ್ಲಿ ಸಂಶೋಧನೆಗಳಾಗ್ತವೆ, ಸೋಲಾರ್ ಮೇಲೆ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದೀರಿ, ಯಾಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಿಮ್ಮ ಮಹಾವಿದ್ಯಾಲಯದಲ್ಲಿ ರೈತರಿಗೆ ಒಂದು ಮಾಡೆಲ್ ಫಾರ್ಮ್ ಅನ್ನ, ಅಂದ್ರೆ ಒಂದು ಫಾರ್ಮ್ 5 ಎಕರೆ ಇರಬಹುದು, 10 ಎಕರೆ ಫಾರ್ಮ್ ಅಲ್ಲಿ ಬಿತ್ತನೆ ಮಾಡೋದ್ರಿಂದ ಹಿಡಿದು ನೀರು ಎತ್ತೋದ್ರಿಂದ ಹಿಡಿದು ಸಿಂಪರಣೆ ಮಾಡೋದ್ರಿಂದ ಹಿಡಿದು ಹಾರ್ವೆಸ್ಟ್ ಮಾಡೋದ್ರಿಂದ ಎಲ್ಲ ಮಾಡೋದ್ರಿಂದ ಸೋಲಾರ್ ಒಂದು ಫಾರ್ಮ್ ಅನ್ನ ಮಾಡಿ ರೈತರಿಗೆ ಪಾರ್ಕ್ ಅಂತೇಳಿ, ಅಲ್ಲಿ ಯಾವುದೇ ಸೋಲಾರ್ ಶಕ್ತಿ ಸಂಪೂರ್ಣ ಸೋಲಾರ್ ಶಕ್ತಿ ಉಪಯೋಗ ಮಾಡಿಕೊಂಡು ಒಂದು ಫಾರ್ಮ್ ಅನ್ನ ನಮ್ಮ ರೈತರಿಗೆ ಅಭಿವೃದ್ಧಿ ಮಾಡಿ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಹೇಗೆ? ಆ ನಿಟ್ಟಿನಲ್ಲಿ ಸರ್ ಕಂಪ್ಲೀಟ್ ಆಗಿ ನೀವು ಕೇಳಿದಂಗೆ ಎಲ್ಲ ಈಗ ಬೆಳೆಗಳನ್ನ ಬೆಳೆದು ಮಾಡೋದ್ರಿಂದ ಹಿಡಿದು ಭೂಮಿ ಉಳುಮೆ ಮಾಡೋದ್ರಿಂದ ಹಿಡಿದು ರಾಶಿ ಮಾಡುವವರಿಗೂ ಸೋಲಾರ್ ಶಕ್ತಿಯನ್ನ ಬಳಸಬೇಕು. ಈ ನಿಟ್ಟಿನಲ್ಲಿ ಈಗಾಗಲೇ 2014 ನಾವು ಒಂದು ಸೌರಶಕ್ತಿ ಪಾರ್ಕ್ ಅಂತ ಮಾಡಿದ್ವಿ. ಅಂದ್ರೆ ಅದರಲ್ಲಿ ಏನಂದ್ರೆ ನಾವು ಈ ಸಣ್ಣ ಸೌರಶಕ್ತಿ ಸಿಂಪರಣೆ ಯಂತ್ರಗಳು, ಒಂದು ಸ್ಮಾಲ್ 1 HP ಸೋಲಾರ್ ಪಂಪ್ ಸೆಟ್, ಮತ್ತೆ ಸೌರ ವಲಯಗಳು, ಈ ಅಡಿಗೆ ಕೂಡ ಮಾಡ್ಕೋಬಹುದು, ಸೋಲಾರ್ ಡ್ರೈಯರ್ ಅಂತ ಹೇಳ್ತೀವಿ, ಅಂದ್ರೆ ಈ ನಮ್ಮ ತೋಟಗಾರಿಕೆ ಬೆಳೆಗಳನ್ನ ಹಣ್ಣು ಇವುಗಳನ್ನ ಒಣಗಿಸಬಹುದು. ಇತ್ತೀಚೆಗೆ ನೋಡ್ರಿ ಈ ಅಂಜೂರು ಇಂಥವೆಲ್ಲ ದ್ರಾಕ್ಷಿ ಇವೆಲ್ಲ ಕೆಲವೊಂದು ಸಾಕಷ್ಟು ಉತ್ಪಾದನೆ ಬಹಳ ಆದಾಗ ಅವುಗಳ ಬೆಲೆ ಮಾರುಕಟ್ಟೆಯಲ್ಲಿ ಕಡಿಮೆ ಆಗುತ್ತೆ. ನಾವ್ ಇಂತ ಸರ್ಪ್ಲಸ್ ಬಂದಾಗ ಮಾರ್ಕೆಟ್ ಗ್ಲಟ್ ಆಗಿ ಅವನಿಗೆ ರೈತನಿಗೆ ಕಡಿಮೆ ಬೆಲೆ ಸಿಗ್ತದೆ. ಆ ನಿಟ್ಟಿನಲ್ಲಿ ಇಂಥ ಏನಾದ್ರು ಪದಾರ್ಥಗಳಿದವಲ್ಲ ಅವುಗಳನ್ನ ಒಣಿಸಿ ನಾವು ಒಣ ಪದಾರ್ಥ ಮಾಡಿ ಶೇಖರಣೆ ಮಾಡಿ ಮಾರಿದಾಗ ಅವುಗಳಿಗೆ ನಾವು ಮೌಲ್ಯವರ್ಧಿತ ಅಂತ ಹೇಳ್ತೀವಿ, ಮೌಲ್ಯವರ್ಧಿತ ಮಾಡಿಕೊಂಡು ಹೆಚ್ಚಿನ ಬೆಲೆ ಪಡಿಬಹುದು. ಈ ನಿಟ್ಟಿನಲ್ಲಿ ಡ್ರೈಯರ್ಸು ಕುಕ್ಕರ್ಸ್ ಸ್ಪ್ರೇಯರ್ ಇಂಥವೆಲ್ಲ ಮಾಡಿದೀವಿ. ಬಟ್ ಕಂಪ್ಲೀಟ್ಲಿ ಒಂದು ಮಾಡೆಲ್ ಫಾರ್ಮ್ ಅಂದ್ರೆ ಈವನ್ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯ ಆವರಣದಲ್ಲಿ ರಾಯಚೂರಿನ ಆವರಣದಲ್ಲಿ ಈವನ್ ಒಂದು 7.5 HP ನಾವು ಪಂಪ್ ಸೆಟ್ ಕೂಡ ಒಂದು ಹಾಕಿದೀವಿ. ಅದರಿಂದ ನಾವು ಡ್ರಿಪ್ ಮತ್ತೆ ಸ್ಪ್ರಿಂಕ್ಲರ್ ಅಂದ್ರೆ ಹನಿ ನೀರಾವರಿ, ತುಂತುರು ನೀರಾವರಿ, ಅವುಗಳನ್ನು ಕೂಡ ನಾವು ಚಲಿಸಿ ನಾವು ನೀರಾವರಿ ಮಾಡ್ತಾ ಇದೀವಿ. ತೋಟಗಾರಿಕೆ ಬೆಳೆಗಳನ್ನ ಈ ಟೊಮ್ಯಾಟೋ, ಬದನೆಕಾಯಿ, ಹೂಕೋಸು ಮತ್ತೆ ಯಾವ್ದಾದ್ರು ತಪ್ಪಲ ಪಲ್ಯ ಇಂಥ ತೋಟಗಾರಿಕೆ ಬೆಳೆಗಳನ್ನು ಕೂಡ ನಾವು ಬೆಳೀತಾ ಇದೀವಿ. ಈ ಸೌರಶಕ್ತಿ ಚಾಲಿತ ಪಂಪ್ಸೆಟ್ಲಿಂದಲೇ ನೀರೆತ್ತಿ ಅದರಲ್ಲಿಂದ ಹೈಟೆಕ್ ಇರಿಗೇಷನ್ ಅಂತ ಮಾಡಿದೀವಿ. ಈ ಹನಿ ನೀರಾವರಿ, ತುಂತುರು ನೀರಾವರಿ ಮುಖಾಂತರ ಬೆಳೆಗಳನ್ನು ಕೂಡ ಬೆಳೆಸಿ ಪ್ರಾತ್ಯಕ್ಷಿಕವಾಗಿ ತೋರಿಸ್ಬೇಕನ್ನೋ ಇದಾವೆ. ರೈತರು ಯಾವಾಗಾದ್ರೂ ಬಂದು ನೋಡ್ಕೋಬಹುದು, ವಿಶ್ವವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ಮಾಡಿ ಮಾಹಿತಿ ಪಡಿಬಹುದು. ಈ ನೋಡ್ರಿ, ವರ್ಷದಿಂದ ವರ್ಷಕ್ಕೆ ಡೀಸೆಲ್, ವಿಶೇಷವಾಗಿ ಎಲ್ಲಾ ಒಂದು ಯಂತ್ರಗಳು ಕೃಷಿಯೊಳಗೆ ಡೀಸೆಲ್ ಚಾಲಿತ ಯಂತ್ರಗಳು, ಪೆಟ್ರೋಲ್ ಚಾಲಿತ ಯಂತ್ರಗಳು ಅದಾವೆ. ವರ್ಷದಿಂದ ವರ್ಷಕ್ಕೆ ರೇಟ್ ಜಾಸ್ತಿ ಆಗತ್ತೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಭವಿಷ್ಯದ ಅಂತಿರ್ತಾವ ಸೋಲಾರ್ ಶಕ್ತಿಗೆ, ಇದಕ್ಕೆ ಸೌರಶಕ್ತಿಗೆ? ಸರ್, ಅದು ಮಾತ್ರ ನೀವು ನೋಡಿರ್ಬೋದು, ಈಗ ಪ್ರಸ್ತುತ ಯುದ್ಧ ನಡೀತಾ ಇದೆ. ಹೌದು, ಅಂದ್ರೆ ಈಗ ಇನ್ಮೇಲೆ ಯುದ್ಧಗಳು ಏನೇ ಯಾವ್ಯಾವ ದೇಶದ ನಡುವೆ ಆಗಲಿ ಅಥವಾ ಖಂಡಗಳ ನಡುವೆ ಆಗಬಹುದು. ಮುಂದೆ ನಾವೇನಿದ್ದು ಇದನ್ನು ನಾವು ವರ್ಲ್ಡ್ ವಾರ್ 3 ಆಗೋ ಸಮಯ, ಇವೆಲ್ಲ ಯಾವುದೇ ಯುದ್ಧಗಳಾಗೋದ ಕಾರಣ ಮೂಲ ಶಕ್ತಿಯ ಮೂಲಗಳು ಅಂದ್ರೆ ಇಂಧನಗಳು ಯುದ್ಧಗಳಾಗ್ತವೆ. ಇಲ್ಲ ನೀರಿಗಾಗಿ ಭೂಮಿಗಾಗಿ ಎರಡು ರಿಸೋರ್ಸಸ್ ಏನಂತೀವಿ ನಾವು, ಸಂಪನ್ಮೂಲಗಳು ಬಹಳ ಅತ್ಯಮೂಲ್ಯವಾಗಿವೆ. ಅವುಗಳನ್ನು ನಾವು ಬಹಳ ಸದ್ಬಳಕೆ ಮಾಡ್ಕೋಬೇಕ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾವು ಬೇರೆ ದೇಶಗಳ ಮೇಲೆ ಶಕ್ತಿ ಮೂಲಗಳಿಗೆ ಅವಲಂಬಿತ, ನಮ್ಮಲ್ಲೇ ಉಚಿತವಾಗಿ ಹೇರಳವಾಗಿ ದೊರೆಯುವಂತ ಈ ನಮ್ಮ ಸೌರಶಕ್ತಿಯನ್ನು ನಾವು ಹಿಡಿದಿಟ್ಕೊಂಡು ಸೌರ ಫಲಕಗಳ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡಿ ನಾವು ಬೇರೆ ಬೇರೆ ಕಾರ್ಯಗಳನ್ನು, ಕೃಷಿ ಚಟುವಟಿಕೆಗಳನ್ನು ಮಾಡೋದ್ರಿಂದ ತುಂಬಾ ಅನುಕೂಲನೂ ಇದೆ ಮತ್ತು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೆ ಹೊರೆನೂ ನಾವು ಕಡಿಮೆ ಮಾಡಬಹುದು ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಒಳ್ಳೆಯದು ಡಾಕ್ಟರ್ ವಿಜಯಕುಮಾರ್ ಪಲ್ಲೆದವರೇ. ಇದುವರೆಗೂ ಕೃಷಿಯಲ್ಲಿ ಸೌರಶಕ್ತಿಯನ್ನು ಎಲ್ಲೆಲ್ಲಿ ಬಳಸಲಿಕ್ಕೆ ಅವಕಾಶಗಳಿದ್ದಾವೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಭವಿಷ್ಯ ಇದೆ ಅಂತಕ್ಕಂಥ ವಿಚಾರ ರೈತರಿಗೆಲ್ಲ ಗೊತ್ತಿದೆ. ಭಾಳಷ್ಟು ತುಟ್ಟಿ ಆಗ್ತಾ ಇದ್ದಾವೆ ಶಕ್ತಿಗಳು, ಕರೆಂಟ್ ತುಟ್ಟಿ ಆಗ್ತಾ ಇದೆ, ಪೆಟ್ರೋಲು ಡೀಸೆಲ್ ಎಲ್ಲ ತುಟ್ಟಿ ಆಗ್ತಾ ಇದ್ದಾವೆ. ಈ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಸೌರಶಕ್ತಿ ಆಧಾರವಾಗಿಟ್ಟುಕೊಂಡು ಸ್ಪ್ರೇಯರ್ಗಳನ್ನು ರೈತರು ಉಪಯೋಗ ಮಾಡೋದಿರ್ಬೋದು, ಪಂಪ್ಸೆಟ್ಗಳನ್ನ ಹಾಕ್ಕೊಳ್ಳೋದಿರ್ಬೋದು, ಅಥವಾ ಸೋಲಾರ್ ಫೆನ್ಸಿಂಗ್ಗಳನ್ನು ಹಾಕ್ಕೊಳ್ಳೋದಿರ್ಬೋದು, ಬೇರೆ ಬೇರೆ ಸೋಲಾರ್ ಡ್ರೈಯರ್ಗಳನ್ನು ಹಾಕ್ಕೊಳ್ಳೋದಿರ್ಬೋದು, ಇಂಥವೆಲ್ಲ ಮಾಡ್ಕೊಂಡ್ಬಿಟ್ರೆ ಖಂಡಿತ ರೈತರಿಗೆ ಉಳಿತಾಯ ಆಗುತ್ತೆ. ಇನ್ನೂ ಇದರಲ್ಲಿ ತಂತ್ರಜ್ಞಾನದಲ್ಲಿ ಸಾಕಷ್ಟು ಸುಧಾರಣೆಗಳು ಖಂಡಿತ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ವಿಶ್ವಾಸ ಎಲ್ಲರಿಗೂ ಇದೆ, ವಿಜ್ಞಾನಿಗಳಿಗಿದೆ, ರೈತರಿಗಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ರೈತರು ಈ ಒಂದು ಸೌರಶಕ್ತಿ ಆಧಾರಿತ ಯಂತ್ರಗಳನ್ನು ಬಳಸಲಿಕ್ಕೆ ಮುಂದೆ ಬರಲಿ ಅಂತ ಹೇಳೋಣ. ಇದುವರೆಗೆ ನಿಮ್ಮ ವಿಚಾರವನ್ನು ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿಯಲ್ಲಿ ಸೌರಶಕ್ತಿ ಬಳಕೆಗೆ ಇರುವ ಅವಕಾಶಗಳ ಕುರಿತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಜಯ್ ಕುಮಾರ್ ಪಲ್ಲೆದವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब भोले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಈಗ ಕೇಳಿ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನ ಕೇಳೋಣಲ್ಲ, ಹಾಗಾದ್ರೆ ಕೇಳೋಣ ಬನ್ನಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಗೆ ನಾಳೆ ದಿನಾಂಕ 2/4/2022 ಅಂತಂದರೆ ಶನಿವಾರ ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲ, ಹಾಗೆಯೇ ಗರಿಷ್ಠ 42 ಮತ್ತು ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 35 ಮತ್ತು ಕನಿಷ್ಠ 14% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 2 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ,

ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನ, ಮತ್ತೆ ನಾಳೆ ಭೇಟಿಯಾಗೋಣಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೂ ಅಮರೇಶ್ ಆಶಿಹಾಳ್ ಅವರಿಂದ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರೈತ ಬಂದವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರಾಯಚೂರಿನ ನರಸಿಂಹಲು, ಮಾಣಿಕ್ರಾವ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು. ಪಾಯಿ ಶರಣ ಬಸವ ಕರುಣ ನವಚಿತಾಪರಣ ಶರಣ ಸಗಲಲ್ಲೇ ದ್ರೇಯವು ಇದು ಸ್ಥಿರವಲ್ಲ ಜಗದೀಶನೇ.